ನಲವತ್ತನೇ ಪದ್ಯದಲ್ಲಿ ತುಂಬುರು, ಚಿತ್ರರಥ, ಧನು, ಕಿಶೋರ, ಗಂಧರ್ವರ ಅವತಾರಗಳನ್ನು ತಿಳಿಸ್ತಾರೆ. ಉದ್ವಹ ಮರುತಾನ್ವಿತ ವಿರಾದ ದ್ವಿತೀಯ ಸಂಜೆಯನು ತುಂಬುರು ವಿದ್ವದುತ್ತಮ ಜನಮೇಜಯ ತ್ವಷ್ಟೃಯುತ ಚಿತ್ರರಥ ಸದ್ವಿನುತ ಧಮಘೋಷಕ ಕಬಂಧದ್ವಯರು ಗಂಧರ್ವ ಧನು ಮನು ಪದ್ಮಸಂಭವಯುತ ಅಕ್ರೂರ ಕಿಶೋರ ನೆನಿಸುವನು. ಉದ್ವಹ ಅನ್ನೋ ಮರುತನಿಂದ ಯುಕ್ತನಾದ ವಿರಾದ ತುಂಬುರು ಗಂಧರ್ವರ ಮೊದಲನೇ ಅವತಾರ, ಸಂಜಯ ಅನ್ನೋದು ಎರಡನೇ ಅವತಾರ. ವಿದ್ವದ್ ಉತ್ತಮ ವಿದ್ವಾಂಸರಾಗಿರ್ತಕ್ಕಂಥ ಜನಮೇಜಯನು, ತ್ವಷ್ಟೃಯುತ ಚಿತ್ರರಥ ತ್ವಷ್ಟೃ ನಾಮಕ ಸೂರ್ಯಾಂಶಯುಕ್ತನಾದ ಚಿತ್ರರಥ ಅನ್ನೋ ಗಂಧರ್ವನ ಅವತಾರ. ಸದ್ವಿನುತ ಅಂದರೆ ಸಜ್ಜನರು ಸ್ತೋತ್ರ ಮಾಡ್ತಕ್ಕಂಥ ಧಮಘೋಷ ಮತ್ತು ಕಬಂಧ ಅವರಿಬ್ಬರು ಧನು ಗಂಧರ್ವನ ಅವತಾರ. ಅಕ್ರೂರ ಸ್ವಯಂಭೂಮನು ಮತ್ತು ಪದ್ಮಸಂಭವ ಅಂದರೆ ಬ್ರಹ್ಮನಿಂದ ಯುಕ್ತನಾದ ಕಿಶೋರ ಅನ್ನೋ ಗಂಧರ್ವನ ಅವತಾರ. ಅದರಿಂದ ಈ ತುಂಬುರು, ಈ ದೇವಗಂಧರ್ವ ಅವನು ತುಂಬುರು ಅಂತ, ಗಂಧರ್ವರಲ್ಲಿ ಎರಡು ವಿಧ, ದೇವಗಂಧರ್ವರು ಮತ್ತು ಮನುಷ್ಯ ಗಂಧರ್ವರು ಅಂತ. ಈ ತುಂಬುರು ದೇವಗಂಧರ್ವ ಅವನಿಗೆ ಎರಡು ಅವತಾರಗಳು, ಒಂದು ವಿರಾದ ಅನ್ನೋ ರಾಕ್ಷಸ ಜನ್ಮ, ಇನ್ನೊಂದು ಸಂಜಯ ಅಂತ ಮಹಾಭಾರತದಲ್ಲಿ ಕಾಮೆಂಟೇಟರ್ ಧೃತರಾಷ್ಟ್ರನಿಗೆ ವರದಿಯನ್ನು ಕೊಡ್ತಕ್ಕಂಥ ಸಂಜಯ, ಅದು ಎರಡನೇ ಅವತಾರ. ಮೊದಲಿಗೆ ವಿರಾದ ಅನ್ನೋ ರಾಕ್ಷಸ ಜನ್ಮ, ಆ ತುಂಬುರು ಉದ್ವಹ ಅನ್ನೋ ಮರುತನ ಆವೇಶಯುಕ್ತನಾದವನು, ಅವನಿಗೆ ರಾಕ್ಷಸ ಜನ್ಮ ಬರೋದಕ್ಕೆ ಹಿನ್ನೆಲೆಯನ್ನು ತಿಳಿಸ್ತಾರೆ. ಒಂದು ಸಲ ಕುಬೇರನ ಅಪ್ಪಣೆಯಂತೆ ಊರ್ವಶಿ ಅನ್ನ ಅಪ್ಸರಾಸ್ತ್ರಿ ಕುಬೇರನ ಮನೆಗೆ ಅವಸರ ಅವಸರವಾಗಿ ಹೋಗ್ತಾ ಇರ್ತಾಳೆ. ಆಗ ಮಾರ್ಗ ಮಧ್ಯದಲ್ಲಿ ಈ ತುಂಬುರು ಅನ್ನೋ ದೇವಗಂಧರ್ವ ಆಕೆಯ ರೂಪ ಲಾವಣ್ಯಗಳಿಗೆ ಮೋಹಿತನಾಗಿ ನಿರ್ಬಂಧದಿಂದ ಆಕೆಯನ್ನು ಮಧ್ಯದಲ್ಲಿ ತಡೆದು ನಿಲ್ಲಿಸ್ತಾನೆ. ಅದರಿಂದ ಕುಬೇರನ ಮನೆಗೆ ಸಕಾಲಕ್ಕೆ ಊರ್ವಶಿಗೆ ಹೋಗೋದಕ್ಕೆ ಆಗಲಿಲ್ಲ. ಅದನ್ನು ಅಲ್ಲಿ ಹೋಗಿ ಕುಬೇರನ ಹತ್ರ ತಡವಾಗಿ ಬಂದಿದ್ದಕ್ಕೆ ಕಾರಣವನ್ನು ಹೇಳ್ತಾಳೆ. ಇದನ್ನು ತಿಳ್ಕೊಂಡ ಕುಬೇರ ತುಂಬುರನನ್ನು ರಾಕ್ಷಸನಾಗುವಂಥ ಶಾಪವನ್ನು ಕೊಡ್ತಾನೆ. ಅವನೇ ವಿರಾದ ಅನ್ನೋ ಹೆಸರನ್ನ ರಾಕ್ಷಸನಾಗಿ ತ್ರೇತಾಯುಗದಲ್ಲಿ ಹುಟ್ಟುತ್ತಾನೆ. ದಂಡಕಾರಣ್ಯದಲ್ಲಿ ತಪಶ್ಚರ್ಯೆಯಲ್ಲಿ ಮುಳುಗಿರ್ತಕ್ಕಂಥ ಸಜ್ಜನರನ್ನು ಮುನಿಗಳನ್ನು ಎಲ್ಲ ಪೀಡೆ ಕೊಡ್ತಾ ಇರ್ತಾನೆ. ಶ್ರೀರಾಮ ಲಕ್ಷ್ಮಣರು ದಂಡಕಾರಣ್ಯ ಪ್ರವೇಶ ಮಾಡಿರುವಂಥ ಸಮಯದಲ್ಲಿ ಆ ವಿರಾದ ಅನ್ನೋ ರಾಕ್ಷಸ ಸೀತೆಯನ್ನು ಅಪಹಾರ ಮಾಡ್ತಾನೆ. ಆಗ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರು ಹರಿತವಾದ ಪ್ರಾಣಪ್ರಯೋಗವನ್ನು ಮಾಡಿ ಅವನ ಎರಡೂ ಬಾಹುಗಳನ್ನು ಕತ್ತರಿಸಿ ಹಾಕ್ತಾರೆ. ಆಗ ವಿರಾದ ಮರಣ ಹೊಂದುತ್ತಾನೆ. ಪುನಃ ತನ್ನ ಪೂರ್ವ ಗಂಧರ್ವ ದೇಹವನ್ನು ಪಡ್ಕೊಂಡು ಶ್ರೀರಾಮ ಲಕ್ಷ್ಮಣರ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ಪಶ್ಚಾತ್ತಾಪಪಟ್ಟು ತನ್ನ ಮೂಲ ಲೋಕವನ್ನು ಸೇರ್ತಾನೆ. ಇದು ತುಂಬುರನ ರಾಕ್ಷಸ ಜನ್ಮಕ್ಕೆ ಹಿನ್ನೆಲೆ, ಅವನೇ ವಿರಾದ ಅಂತ. ಇನ್ನೊಂದು ಸಂಜಯ ಅಂತ, ಧೃತರಾಷ್ಟ್ರನ ಮಂತ್ರಿ ಮತ್ತು ಸಾರಥಿಯಾಗಿರ್ತಕ್ಕಂಥ ಗವದ್ಗಣ ಅನ್ನೋ ಸೂತ ಜಾತಿಯವನ ಪುತ್ರನೇ ಸಂಜಯ. ತುಂಬುರು ದೇವಗಂಧರ್ವನು ಉದ್ವಹ ಅನ್ನೋ ಮರುತನ ಆವೇಶದಿಂದ ಯುಕ್ತನಾಗಿ ಸಂಜಯ ಅನ್ನೋ ಹೆಸರಿನಿಂದ ಅವತಾರವನ್ನು ಮಾಡ್ತಾನೆ. ಇದು ತುಂಬುರನ ದ್ವಿತೀಯ ಅವತಾರ. ಸಂಜಯ ಯಾವಾಗಲೂ ಧೃತರಾಷ್ಟ್ರನ ಜೊತೆಗೇ ಇರ್ತಿರ್ತಾನೆ. ಪಾಂಡವರು ಪಗಡೆಯಾಟದಲ್ಲಿ ಸೋತಾಗ ಧೃತರಾಷ್ಟ್ರನಿಗೆ ಹಿತೋಪದೇಶವನ್ನೂ ಮಾಡ್ತಾನೆ. ವೇದವ್ಯಾಸರ ಅನುಗ್ರಹದಿಂದ ದಿವ್ಯ ದೃಷ್ಟಿಯನ್ನು ಪಡ್ಕೊಂಡು ಜಾತಿಯಿಂದ ಅಂಧನಾಗಿರ್ತಕ್ಕಂಥ ಧೃತರಾಷ್ಟ್ರನಿಗೆ ಮಹಾಭಾರತ ಯುದ್ಧದಲ್ಲಿ ನಡೀತಕ್ಕಂಥ ಎಲ್ಲ ವಿವರಗಳನ್ನು ಕೂಡ ಸಚಿತ್ರವಾಗಿ ವರ್ಣನೆಯನ್ನು ಮಾಡ್ತಾ ಇರ್ತಾನೆ. ಈ ತುಂಬುರು ದೇವಗಂಧರ್ವ ಅಂದರೆ ದೇವಸಭೆಯಲ್ಲಿ ಗಾಯನ ಮಾಡ್ತಕ್ಕಂಥವನು, ಉತ್ತಮವಾದ ಗಂಧರ್ವ. ತುಂಬುರು ನಾರದರ ಗಾನ ಅನ್ನೋದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇನ್ನು ಇನ್ನೊಬ್ಬ ಚಿತ್ರರಥ ಅನ್ನೋ ಗಂಧರ್ವ ತ್ವಷ್ಟೃ ನಾಮಕ ಸೂರ್ಯನ ಆವೇಶದಿಂದ ಯುಕ್ತನಾಗಿ ಜನಮೇಜಯ ಅನ್ನೋ ಹೆಸರಿನಿಂದ ಅವತಾರವನ್ನು ಮಾಡ್ತಾನೆ. ಈ ಜನಮೇಜಯ ಬೇರೆ, ಪರೀಕ್ಷಿತ್ ರಾಜನ ಮಗ ಜನಮೇಜಯದಲ್ಲ ಅವನು ಬೇರೆ. ಧನು ನಾಮಕನಾಗಿರ್ತಕ್ಕಂಥ ಗಂಧರ್ವ ಎರಡು ಅವತಾರಗಳನ್ನು ಮಾಡ್ತಾನೆ. ಅದರಿಂದ ಒಂದು ಕಬಂಧ ಅಂತ ರಾಕ್ಷಸ ಜನ್ಮ, ಧಮಘೋಷಕ ಅಂತ ಇನ್ನೊಬ್ಬ ರಾಜ. ಈ ಕಬಂಧ ಅವನ ಹಿನ್ನೆಲೆ ಏನು ಅಂದರೆ, ಧನು ಅನ್ನೋ ಗಂಧರ್ವನಿಗೆ ವಿಶ್ವಾವಸು ಅಂತಲೂ ಒಂದು ಹೆಸರಿದೆ. ಈ ಧನು ಅನ್ನೋ ಗಂಧರ್ವ ಸ್ಥೂಲಶಿರ ಅನ್ನೋ ಹೆಸರನ್ನು ಮುನಿಯನ್ನು ಅಪಹಾಸ್ಯ ಮಾಡ್ತಾನೆ. ಅವನಿಂದ ಶಾಪಕ್ಕೆ ಒಳಗಾಗಿ ಕಬಂಧ ಅನ್ನೋ ಹೆಸರಿನಿಂದ ರಾಕ್ಷಸನಾಗಿ ಹುಡ್ತಾನೆ. ದಂಡಕಾರಣ್ಯದಲ್ಲಿ ಸಂಚಾರ ಮಾಡ್ತಾ ಸಜ್ಜನರಿಗೆ ಹಿಂಸೆಯನ್ನು ಕೊಡ್ತಾನೆ. ಒಂದ್ಸಲ ಇಂದ್ರ ಬೇಟೆಗಾಗಿ ದಂಡಕಾರಣ್ಯಕ್ಕೆ ಬರ್ತಾನೆ. ಆಗ ಕಬಂದ ಅವನನ್ನು ಎದುರಿಸ್ತಾನೆ. ಇಂದ್ರನ ವಜ್ರಾಯುಧದ ಪ್ರಹಾರದಿಂದ ಕಬಂದ ಅವನ ದೇಹ ಹೋಗಿ ಒಳಗೆ ಸೇರ್ಕೊಂಬಿಡ್ತು. ಇಂದ್ರ ಅವನಿಗೆ ತೋಳುಗಳ ಯೋಜನದಷ್ಟು ಉದ್ದ ಬೆಳೆಯುವಂತೆ ವರವನ್ನು ಕೊಡ್ತಾನೆ. ಅದರಿಂದ ಕಬಂದ ತನ್ನ ಬಹುದ್ವಯಗಳನ್ನು ಚಾಚಿ ಒಂದು ಯೋಜನ ದೂರದಲ್ಲಿರ್ತಕ್ಕಂಥ ಸಮಸ್ತ ಪ್ರಾಣಿಗಳನ್ನು ಬಾಚಿ ಎಳಕೊಂಡು ತಿಂತಾ ಇದ್ದ. ವನವಾಸದಲ್ಲಿ ಶ್ರೀರಾಮ ಲಕ್ಷ್ಮಣರು ಇವನ ತೋಳಿಗೆ ಸೆರೆ ಸಿಗ್ತಾರೆ. ಇಬ್ಬರೂ ಸೇರಿ ಅವನ ತೋಳುಗಳನ್ನು ಕತ್ತರಿಸ್ತಾರೆ. ಆಗ ವಿಕಾರವಾಗಿರ್ತಕ್ಕಂಥ ರಾಕ್ಷಸ ಶರೀರ ಹೋಗಿ ಗಂಧರ್ವ ದೇಹದಿಂದ ಶ್ರೀರಾಮ ಲಕ್ಷ್ಮಣರಿಗೆ ನಮಸ್ಕಾರವನ್ನು ಮಾಡಿ ತನ್ನ ರಾಕ್ಷಸ ದೇಹವನ್ನು ರಾಮನೇ ಸಂಸ್ಕಾರ ಮಾಡುವಂತೆ ಕೇಳ್ಕೊತಾನೆ. ನಂತರ ಗಂಧರ್ವ ನಿಜರೂಪವನ್ನು ಧಾರಣೆ ಮಾಡಿ ಸೀತೆಯು ರಾವಣನಿಂದ ಅಪಹೃತಳಾಗಿರ್ತಕ್ಕಂಥ ಸುದ್ದಿಯನ್ನು ತಿಳಿಸ್ತಾನೆ. ಸುಗ್ರೀವನ ಸಖ್ಯ ಮಾಡುವಂತೆಯೂ ಸೂಚಿಸಿ ತನ್ನ ಲೋಕಕ್ಕೆ ತಾನು ಹೊರಟು ಹೋಗ್ತಾನೆ. ಮುಂದೆ ಅಕ್ರೂರ ಕಿಶೋರ ಅನ್ನ ಗಂಧರ್ವನು ಅಕ್ರೂರನಾಗಿ ಅವತಾರವನ್ನು ಮಾಡ್ತಾನೆ. ಅವನೇ ಪದ್ಮಸಂಭವ. ಅಕ್ರೂರ ಸ್ವಯಂಭೂಮನು ಮತ್ತು ಬ್ರಹ್ಮದೇವರು ಇವರಿಬ್ಬರ ಆವೇಶದಿಂದ ಯುಕ್ತನಾದವನು. ಅದನ್ನೇ ದಾಸರು ಮನು ಪದ್ಮಸಂಭವಯುತ ಅಕ್ರೂರ ಕಿಶೋರನೆನಿಸುವನು ಅಂತ ಪ್ರಯೋಗ ಮಾಡಿರೋದು. ಈ ಅಕ್ರೂರ ಯದುವಂಶದ ಶಫಲ್ಕನ ಪುತ್ರ. ಈತನ ತಾಯಿ ಹೆಸರು ಗಾಂಧಿನಿ ಅಂತ. ಕಂಸನ 8 ಜನ ಮಂತ್ರಿಗಳಲ್ಲಿ ಇವನೂ ಒಬ್ಬ. ಅಕ್ರೂರ ಕಂಸನ ಆದೇಶದಂತೆ ಗೋಕುಲಕ್ಕೆ ಹೋಗಿ ರಾಮಕೃಷ್ಣರನ್ನು ಮಧುರಾ ಪಟ್ಟಣಕ್ಕೆ ಬಿಲ್ಲು ಹಬ್ಬಕ್ಕೆ ಕರ್ಕೊಂಡು ಬರ್ತಾನೆ. ಆಗ ಯಮುನಾ ನದಿ ತೀರದಲ್ಲಿ ಮರಳಿನ ಮೇಲೆ ಮೂಡಿರ್ತಕ್ಕಂಥ ಶ್ರೀಕೃಷ್ಣನ ಪಾದದ ಚಿಹ್ನೆಗಳನ್ನು ನೋಡಿ ಆನಂದಭರಿತನಾಗಿ ಭಕ್ತಿ ಉದ್ರೇಕದಿಂದ ಮರಳಿನಲ್ಲಿ ಹೊರಳಾಡ್ತಾನೆ. ಮರಳನ್ನು ಎತ್ತಿ ಇದು ಶ್ರೀಕೃಷ್ಣನ ಪಾದಧೂಳಿ ಅಂತ ತಲೆ ಮೇಲೆ ಅಭಿಷೇಕ ಮಾಡ್ಕೋತಾನೆ. ಶ್ರೀಕೃಷ್ಣನಿಗೆ ಅತ್ಯಂತ ಆಪ್ತನಾದವನೇ ಈ ಅಕ್ರೂರ. ಹೀಗೆ ಈ ಪದ್ಯದಲ್ಲಿ ತುಂಬುರು ಅನ್ನೋ ದೇವಗಂಧರ್ವ ಅವನಿಗೆ ಎರಡು ಅವತಾರಗಳು. ಉದ್ವಹ ಅನ್ನೋ ಮರುತನ ಆವೇಶಯುಕ್ತ, ಒಂದು ವಿರಾಧ ಅಂತ ರಾಕ್ಷಸ, ಇನ್ನೊಬ್ಬ ಸಂಜಯ ಧೃತರಾಷ್ಟ್ರನ ವರದಿಗಾರ. ರಾಮಾಯಣದಲ್ಲಿ ಅಂದರೆ ತ್ರೇತಾಯುಗದಲ್ಲಿ ವಿರಾಧ ನಾಮಕ ರಾಕ್ಷಸನಾಗಿ ಅವತಾರ, ಮಹಾಭಾರತದಲ್ಲಿ ಸಂಜಯ ನಾಮಕನಾಗಿ ಸೂತ. ಆಮೇಲೆ ಚಿತ್ರರಥ, ಅವನು ತೊಷ್ಟು ಅನ್ನೋ ಸೂರ್ಯ ಆವೇಶ ಯುಕ್ತನಾದವನು, ಅವನೇ ಜನಮೇಜಯ. ಇನ್ನು ಧನು ಅನ್ನೋ ಗಂಧರ್ವ ಕಬಂಧ ಅಂತ ರಾಕ್ಷಸನಾಗಿ ತ್ರೇತಾಯುಗದಲ್ಲಿ ಅವತಾರ ಮಾಡ್ತಾನೆ. ಧಮಘೋಷ ಶ್ರೀಕೃಷ್ಣನ ಸೋದರತೆಯ ಮಗ, ಶಿಶುಪಾಲನ ತಂದೆ. ಕಿಶೋರ ಸ್ವಯಂಭೂ ಮನು ಮತ್ತು ಬ್ರಹ್ಮದೇವರು ಇವರಿಬ್ಬರ ಆವೇಶ. ಅಕ್ರೂರನ ಅಂತ ಹೆಸರಿನಿಂದ ಯಾದವನಾಗಿ ಹುಟ್ಟುತ್ತಾನೆ. ಇವರಿಷ್ಟು ವಿಚಾರವನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ.